ಅದರೊಳಗೆ ಏನೆಲ್ಲ ಮಿಕ್ಸ್ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ಹೇಳೋಣ. ಹಾ ಸರ್, ಈಗ ಈ ಬೀಜಗಳನ್ನ ನಾವು ರೈತರಿಂದ ಖರೀದಿ ಮಾಡಿಕೊಂಡು ತಂದ್ಮೇಲೆ ಅದನ್ನ ಒಂದು ತಿಂಗಳವರೊಳಗೆ ನಾವು ಪ್ರಥಮ ಹಂತದ ಉಪಚಾರ ಮಾಡಿ ಶೇಖರಣೆ ಮಾಡಿ ಇಟ್ಟಿರ್ತೀವಿ. ನಾಟಿಕೆ ಮಾಡೋದು ಇನ್ನೊಂದು ಒಂದು ತಿಂಗಳು ಇದೆ ಅಂದ್ರೆ ಸಮಯ ಇದ್ದಾಗ, ಅದಕ್ಕಿಂತ ಮುಂಚೆ ಅಂದ್ರೆ 30-45 ದಿನಗಳ ಸಸಿಗಳನ್ನ ನಾವು ನಾಟಿಕೆಗೆ ಸಿದ್ಧಪಡಿಸ್ಕೊಳ್ಬೇಕು. ಇಲ್ಲೇನಂತಂದ್ರೆ ಆಯ್ದ ತಾಯಿ ಕೊಂಬು ಅಥವಾ ಪ್ರಾಥಮಿಕ ಕೊಂಬುಗಳಲ್ಲಿ ಒಂದು ಅಥವಾ ಎರಡು ಕಣ್ಣು ಇರುವಂತಹ ಸಣ್ಣ ತುಂಡುಗಳನ್ನ 5-7 ಗ್ರಾಂ ಇರುವಷ್ಟು ತುಂಡುಗಳನ್ನ ಮಾಡ್ಕೋಬೇಕು. ಮಾಡಿಕೊಂಡು ಈ ಪ್ರೋಟ್ರೇ ಅಂತ ಬರ್ತಾವ ಸಸಿ ತಟ್ಟೆಗಳು ಅಂತೀವಿ, ಆ ಪ್ಲಾಸ್ಟಿಕ್ ದು 98 ಬಟ್ಟಲ್ಗಳು ಟ್ರೇ ಇದ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಅಗಲವಾದ ಟ್ರೇಗಳು ಬೇಕಾಗಿಂತ ಏನಿಲ್ಲ. ಅದರಲ್ಲಿ ಈ ತೆಂಗಿನ ನಾರಿನ ಪುಡಿ, ಅದನ್ನ ಎನ್ರಿಚ್ ಮಾಡಿರಂತ ಅಂದ್ರೆ ಟ್ರೈಕೋಡರ್ಮಾ ಒಂದಿಷ್ಟು ವರ್ಮಿ ಕಾಂಪೋಸ್ಟ್ ಅನ್ನ ಮಿಕ್ಸ್ ಮಾಡಿ ಎನ್ರಿಚ್ ಮಾಡಿರಂತದನ್ನ ಅದನ್ನ ನಾವು ಬಳಸಿ ಒಂದೊಂದು ಬಟ್ಟಲಲ್ಲಿ ಒಂದೊಂದು ತುಂಬಿ ಆ ಬಟ್ಟಲ್ಗಳಲ್ಲಿ ಒಂದೊಂದು ಕೊಂಬುಗಳನ್ನ ಅಂದ್ರೆ ತುಂಡುಗಳನ್ನ ಒಂದು ಅಥವಾ ಎರಡು ಕಣ್ಣಿರಂತ 5-7 ಗ್ರಾಂ ಇರಂತ ಕಣ್ಣುಗಳನ್ನ ಕೊಂಬುಗಳನ್ನ ಅದರಲ್ಲಿ ಹಾಕಿದ್ರೆ ಸಾಕು. ಹಾಕಿ ಅದನ್ನ ಒಂದು ಅಥವಾ ಎರಡು ದಿನ ಒಂದು ಪ್ಲಾಸ್ಟಿಕ್ ಕವರ್ನಿಂದ ಮುಚ್ಚಿಟ್ಟು ಯಾವಾಗ ಕಣ್ಣು ಅದನ್ನ ಸ್ಪ್ರೌಟ್ ಬರ್ತಿರ್ತಾವ ಚಿಗುರು ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅದನ್ನ 50% ಇರುವಂತಹ ಶೇಡ್ ನೆಟ್ ಏನಿರ್ತದೆ ಅದರೊಳಗೆ ಇಟ್ಟು ಆಗಾಗ ಅದಕ್ಕೆ ನೀರು ಕೊಟ್ಕೊಂತ ಮತ್ತು ಕೀಟಗಳ ಅಥವಾ ರೋಗಗಳು ಬರ್ತಾ ಇದೆ ಅಂತ ನೋಡಿಕೊಂಡು ಮೇಂಟೈನ್ ಮಾಡಿದ್ರೆ ಸಾಕು ಸರ್. ಈ ರೀತಿ 35-40 ದಿನ ಅಥವಾ 45 ದಿನ ಅದ್ರದ್ದು ವಿಗರಸ್ ನೋಡ್ಕೊಂಡು ಅದನ್ನ ನಾಟಿಕೆಗೆ ಬಳಸ್ಕೊಳ್ಬಹುದು. ಅಂದ್ರೆ ಇದು ಹಾಕೋದ್ರೂ ಸಹಿತ May 8 ಶುರು ಮಾಡ್ಬೇಕಂತ್ರಿ ಈ ಸಸಿ ನಾಟಿ ಮಾಡ್ಲಿಕ್ಕೆ? ಹಾ ಸರ್, ಯಾಕಂದ್ರೆ ನೀವು ಡೈರೆಕ್ಟ್ ಆಗಿ ಫೀಲ್ಡ್ ಅಲ್ಲಿ ಮಾಡ್ಬೇಕಿತ್ತಂದ್ರೆ 8-15 ನೀವು ಸಸಿಗಳನ್ನ ನಾಟಿ ಮಾಡ್ಕೊಳ್ಬೇಕಂದ್ರೆ ಒಂದ್ 8 ದಿನ ಮೊದಲೇ ನೀವು ಪ್ರೋಟ್ರೇಗಳಲ್ಲಿ ಹಾಕೊಂಡ್ರೆ ನಿಮ್ಗೆ ಮುಂದೆ ಕಾಲಾವಕಾಶ ನಾಟಿಕೆ ಮಾಡ್ಲಿಕ್ಕೆ ಕಾಲಾವಕಾಶ. ಸರಿ, ಡ್ರಿಪ್ ನೊಳಗ ನಮ್ಮ ರೈತರು ಬೆಳಿಬೇಕು ಅಂತಂದ್ರೆ ಅದು ಅನುಕೂಲ ಆಗುತ್ತಲ್ಲ ಸರ್? ಹಾ ಸರ್, ಏರು ಮಡಿಗಳನ್ನು ಮಾಡಿದಾಗ ಡ್ರಿಪ್ ಇರಿಗೇಷನ್ ಮಾಡೋದು ಅಂದ್ರೆ ನಾವು ಹನಿ ನೀರಾವರಿ ವ್ಯವಸ್ಥೆ ಮಾಡ್ಕೊಳ್ಳೋದು ಬಹಳ, ಇದರಿಂದ ನೀರು ಉಳಿತಾಯ ಆಗ್ತದೆ. ಮತ್ತು ಬಹಳಷ್ಟು ಜನ ನಮ್ಮಲ್ಲಿ ರೈತರು ಬಂದಾಗ ನಮ್ಗೆ ಈ ಡ್ರಿಪ್ ಇರಿಗೇಷನ್ ಅವಶ್ಯಕತೆ ಇಲ್ಲ ಸರ್, ನಮ್ಮಲ್ಲಿ ನೀರು ಬಹಳ ಇದೆ ಅಂತಾರೆ. ಅದು ಅಲ್ಲಿ ಒಂದು ಏನು ಸಮಸ್ಯೆ ಆಗ್ತದೆ ಅಂತ ಸರ್, ನಾವು ಜಾಸ್ತಿ ಪ್ರಮಾಣದ ನೀರು ಕೊಟ್ಟಾಗ ಕೂಡ ಸಸ್ಯಗಳು ಸಮರ್ಥವಾಗಿ ಬೇರುಗಳ ಕೆಲಸ ಮಾಡಲ್ಲ. ಹೆಚ್ಚು ನೀರಾದಾಗ ಕೂಡ ಅಂದ್ರೆ ಒಂದು ಗಾಳಿ ಆಡುವಿಕೆ ಇರಂಗಿಲ್ಲ, ಫೀಲ್ಡ್ ಕೆಪಾಸಿಟಿ ಅಂತ ಏನಂತೀವಿ ನಾವು ಅಲ್ಲಿ ಹಂತ, ಆ ಹಂತದಲ್ಲಷ್ಟೇ ಸಸ್ಯಗಳು ಹೆಚ್ಚು ಪೋಷಕಾಂಶಗಳು ಮತ್ತು ನೀರಿನ ಹೀರ್ಕೊಳ್ಳಿಕೆ ಆಗ್ತದೆ. ಆ ಹದನ್ನ ನಾವು ಮೇಂಟೈನ್ ಮಾಡಬೇಕಿತ್ತು ಅಂತಂದ್ರೆ ನಮ್ದು ಹನಿ ನೀರಾವರಿ ವ್ಯವಸ್ಥೆ ಬಹಳ ಉತ್ತಮವಾಗಿ, ಇದರಿಂದ ಕಳೆಗಳನ್ನು ಕೂಡ ಬರಂಗಿಲ್ಲ, ಮತ್ತೆ ಲೇಬರ್ ನೀರು ಉಣಿಸಲಿಕ್ಕೆ ಲೇಬರ್ನು ಹೆಚ್ಚು ಅವಶ್ಯಕತೆ ಇರಂಗಿಲ್ಲ. ಹನಿ ನೀರಾವರಿ ಒಳಗೆ ಲೇಬರ್ ಹೆಚ್ಚಿಗೆ ಬೇಕಾಗ್ತದೆ. ಆಮೇಲೆ ಇನ್ನೊಂದ್ಸರಿ ಬಹಳ ಮುಖ್ಯವಾಗಿರುತ್ತೆ, ಮಣ್ಣಿನ ಆರೋಗ್ಯ ಸಹಿತ ಕೆಟ್ಟಬಿಡುತ್ತೆ ಹೆಚ್ಚು ನೀರು ಹಾಕೋದ್ರಿಂದ ಕೆಡ್ತೀವಿ ಸರ್, ಅದನ್ನು ಕೂಡ ನಾವು ಇಲ್ಲಿ ತಪ್ಪಿಸಬಹುದು. ಸರ್, ಇನ್ನೊಂದು ಬಹಳ ಮುಖ್ಯವಾಗಿರುತ್ತೆ ಅಂದ್ರೆ ಇತ್ತೀಚೆಗೆ ಈ ಮಲ್ಚಿಂಗ್ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ. ಇದರ ಯಾವುದೇ ತರಕಾರಿ ಬೆಳೆಯಲಿ ಕಲ್ಲಂಗಡಿ ಬೆಳೆಯಲಿ ಮಲ್ಚಿಂಗ್ ಅನ್ನ ಹಾಕ್ತಿರ್ತಾರೆ, ಇದರೊಳಗೆ ಮಲ್ಚಿಂಗ್ ಹೆಂಗ್ ಅವಕಾಶ ಅಂತ? ಹಾ, ಅವಕಾಶ ಇದೆ ಸರ್. ಇಲ್ಲಿ ಏನಂತಂದ್ರೆ ನಾವು ತರಕಾರಿಗಳಲ್ಲಿ ಇರುವಂಗೆ ಪ್ಲಾಸ್ಟಿಕ್ ಮಲ್ಚಿಂಗ್ ಅನ್ನ ನಾವು ಶಿಫಾರಸು ಮಾಡೋದಿಲ್ಲ ಸರ್. ಇಲ್ಲೇನಂತಂದ್ರೆ ಸಾವಯವ ತಪ್ಪಲುಗಳು, ಈಗ ನಾವು ಗ್ಲಿರಿಸಿಡಿಯ ಇರಬಹುದು, ದಹಂಚ ಇರಬಹುದು, ಅಥವಾ ಹೊಂಗೆಯಲ್ಲಿ ತಪ್ಪಲುಗಳಿರಬಹುದು, ಇಂಥದ್ರಿಂದ ನಾವು ನಾಟಿಕೆ ಮಾಡಿದಾಗ, ಗಡ್ಡೆಗಳನ್ನ ನಾಟಿಕೆ ಮಾಡಿದಾಗ ನಾವೇನಾದ್ರೂ ಮಲ್ಚಿಂಗ್ ಮಾಡಿದ್ವಿ ಅಂತಂದ್ರೆ ಅಲ್ಲಿ ಆರ್ದ್ರತೆ ಹ್ಯುಮಿಡಿಟಿ ಏನಂತೀವಿ ಅದು ಹೆಚ್ಚಾಗಿ ಮೊಳಕೆ ಹೊಡಿಕೆ ಪ್ರಮಾಣ ಹೆಚ್ಚಾಗ್ತದೆ. ಒಂದು ಎರಡನೇದು ಅದು ಸಾವಯವ ವಸ್ತು ಇರೋದ್ರಿಂದ ಇದಕ್ಕೂ ಸಾವಯವ ಅಂಶ ಹೆಚ್ಚಿಗೆ ಬೇಕು ಈ ಬೆಳೆಗೂ. ಸೊ ಅದು ಬೆಳೆಗೆ ಲಭ್ಯವಾಗಲಿಕ್ಕೆ ಅನುಕೂಲ ಆಗ್ತದೆ. ಸೊ ಹಂಗಾಗಿ ನಾವು ಮಲ್ಚಿಂಗ್ ಅನ್ನ ನಾಟಿಕೆ ಮಾಡಿದ್ದ ಮರುದಿವಸ ಅಥವಾ ಒಂದು ದಿವಸ ಬಿಟ್ಟು ಮಾಡೋದು, ಮತ್ತೆ ಇದನ್ನ ಒಂದು ಎಕರೆಗೆ ಒಂದು 6-7 ಟನ್ನಷ್ಟು ತಪ್ಪಲುಗಳನ್ನ ಬಳಸ್ಕೋಬಹುದು. ಮತ್ತೆ 40 ದಿನಕ್ಕೆ 90 ದಿನಕ್ಕೂ ಕೂಡ ಇದನ್ನ ಮಲ್ಚಿಂಗ್ ಮಾಡ್ಕೊಂಡು ಅಂದ್ರೆ ಸಾವಯವ ಪದ್ಧತಿ ಮಾಡೋರು ಇದನ್ನ ಮತ್ತೊಂದ್ಸರಿ ಮಲ್ಚಿಂಗ್ ಮಾಡ್ಬೇಡಿ. ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಸರ್, ಸಾವಯವ ಇಲ್ಲ ಸರ್. ಅಂದ್ರೆ ಇದು ಬಹಳ ಒಳ್ಳೇದು ಹೇಳಿದ್ರೆ ಸರ್, ಶಿಫಾರಸು ಮಾಡಿರುವಂತಹ ತಿಪ್ಪೆ ಗೊಬ್ಬರ ಎಷ್ಟು ಹಾಕ್ಬೇಕಂದ್ರೆ? ಹಾ ಸರ್, ನಾವು ಸರಿಸಾಮಾನ್ಯವಾಗಿ 1 ಎಕರೆಗೆ 10 ಟನ್ ಅಂತ ಹೇಳ್ತೀವಿ. 10 ಟನ್ ತಿಪ್ಪೆ ಗೊಬ್ಬರ, ಮತ್ತೆ ಮೂಲ ರೂಪದಲ್ಲಿ ತಿಪ್ಪೆ ಗೊಬ್ಬರ ಜೊತೆ ಲಘು ಪೋಷಕಾಂಶಗಳ ಜಿಂಕ್ ಇರಬಹುದು, ಬೋರಾನ್ ಇರಬಹುದು, ಇಂಥದನ್ನ ಕೂಡ ಬಳಸಿ ಅವರು 10 ಟನ್ನಷ್ಟು 1 ಎಕರೆಗೆ ಬಳಸಬೇಕು ಸರ್. ಆಮೇಲೆ ಈ ರಾಸಾಯನಿಕ ಗೊಬ್ಬರ ಎಷ್ಟು ಶಿಫಾರಸು ಮಾಡಿದ್ದೀರಿ? ಹಾ ಸರ್, ಈ ರಾಸಾಯನಿಕ ಗೊಬ್ಬರ ನೀವು ತಿಪ್ಪಿ ಗೊಬ್ಬರಗಳನ್ನು ಸಮರ್ಥವಾಗಿ ಅದ್ರಗ ಎನ್ರಿಚ್ ಮಾಡಿ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಒಂದಿಷ್ಟು ಸೂಕ್ಷ್ಮಾಣುಜೀವಿಗಳನ್ನ ಅಜೋಸ್ಪಿರ್ಲಮ್ ಇರಬಹುದು, ಟ್ರೈಕೋಡರ್ಮಾ ಇರಬಹುದು, ಇಂಥದನ್ನ ಬಳಸಿ ನೀವು ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿಗಳನ್ನು ಬಳಸಿದ್ರಿ ಅಂತಂದ್ರೆ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಬಹುದು. ಮಾಡಬಹುದು ಸರ್. ನೀವು ರಾಸಾಯನಿಕ ತಿಪ್ಪೆ ಗೊಬ್ಬರ 10 ಟನ್ ಕೊಟ್ಟು ಎನ್ರಿಚ್ ಮಾಡಲಾರದೆ ಇತ್ತು ಅಂತಂದ್ರೆ ನೀವು ರಾಸಾಯನಿಕ ಗೊಬ್ಬರಗಳು ಅಂತಂದ್ರೆ 130 ಕೆಜಿಯಷ್ಟು DAP 1 ಎಕರೆಗೆ, 15-20 ಕೆಜಿ ಯೂರಿಯಾ, ಮತ್ತು 150 ಕೆಜಿ MOP ಅನ್ನ ಮೂಲ

ಪದವಿ ಮನೆ ಒಳಗೆ ಅನಂತ ಜನ್ಮ ಕೊಡುವುಕ್ಕೆ ಅರ್ಥಗಳ ಸೇ ಮನೆ ಒಳಗೆ ವ್ಯರ್ಥ ಸತ್ತು ಹೋದ ಮೇಲೆ ವ್ಯರ್ಥ ಸತ್ತು ಹೋದ ಮೇಲೆ ಅರ್ಥ ದಾರಿ ಹೇಳಿದಿ ಮರುಳೆ ಅರ್ಥ ದಾರಿ ಹೇಳಿದಿ ಮರುಳೆ ಯಾಕೆ ಯರವಾದಿ ಮಾತಿನೊಳಗಾದಿ ಯಾಕೆ ಯರವಾದಿ ಪರರ ಮಾತಿನೊಳಗಾದಿ ಸತಿಯ ಸುತರ ಒಡಲಿಗಾಗಿ ಹೊತ್ತು ಹೊತ್ತು ತಲೆಯ ಬಾಗಿ ಸತಿಯ ಸುತರು ಒಡಲಿಗಾಗಿ ಹೊತ್ತು ಹೊತ್ತು ತಲೆಯ ಬಾಗಿ ನೀನು ಸತ್ತು ಹೋದ ಮೇಲೆ ನೀನು ಸತ್ತು ಹೋದ ಮೇಲೆ ಬತ್ತಲೆ ಮಾಡಿ ಇರುವರು ಮರುಳೆ ಬತ್ತಲೆ ಮಾಡಿ ಇರುವರು ಮರುಳೆ ಯಾಕೆ ಯರವಾದಿ ಪರರ ಮಾತಿನೊಳಗಾದಿ ಯಾಕೆ ಯರವಾದಿ ಪರರ ಮಾತಿನೊಳಗಾದಿ ಘಟವು ನಂದು ಅನ್ನಲು ಬೇಡ ಕೆಟ್ಟದ ಕೊಂಡಿಯಂತೆ ತಲವಿದು ಮರುಳೆ ಘಟವು ನಂದು ಅನ್ನಲು ಬೇಡ ಕೆಟ್ಟದ ಕೊಂಡಿಯಂತೆ ತಲವಿದು ಮರುಳೆ ಆಟವಾಡಿ ಹೋಗುವಾಗ ಆಟವಾಡಿ ಹೋಗುವಾಗ ಕೂಡಲು ರೇಷನೆ ಕೂಡಿದೆ ಮರುಳೆ ಕೂಡಲು ರೇಷನೆ ದಿಗಂಬರ್ ಪಾಂಚಾಳ್ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಿದ್ರಿ. ಈಗ ಕೇಳಿ ಒಂದು ಕೃಷಿ ಹಾಡು. ಮಳೆಗಾಗಿ ಕಾಯ್ತಾನ ಜೋಳಕ ಹಲವಾರು ಕೀಡಿ ರೋಗಗಳು ಸಹಿತ ಕಡಿಮಿಲ್ಲ ನೋಡಿ ಕಾಡ್ತವ ಜೋಳಕ ಹಲವಾರು